ಹೇಗಿದ್ದಾರೆ ನಿಮ್ಮ ಅತ್ತೆ? ಯಾವ ಆಸ್ಪತ್ರೆಗೆ ಸೇರಿಸಿದ್ರಿ? ಈಗ ಹುಷಾರಾಗ್ತಾ ಇದಾರೆ ಕಣೆ, ಡಾಕ್ಟರ್ ದೇವರ್ ಹಾಗ್ ಬಂದು ಸಹಾಯ ಮಾಡಿದ್ರು. ಅಂದ್ರೆ ದುಡ್ಡು ಕಾಸು ಏನು ಖರ್ಚಿಲ್ಲ ಅನ್ನು? ಸರ್ ಯಾಕೆ ಹೇಳ್ದೆ, ನಮ್ಮ ಅತ್ತೆನ ಚೆಕಪ್ ಗೆ ಅಂತ ಕರ್ಕೊಂಡು ಹೋದಾಗ ಡಾಕ್ಟರ್ ಮತ್ತೆ ಆಸ್ಪತ್ರೆ ಸಿಬ್ಬಂದಿ ABARK ಕಾರ್ಡ್ ಮಾಡಿಸೋದಕ್ಕೆ ಸಹಾಯ ಮಾಡಿದ್ರು. ಅದು ಈ ಪ್ರಯೋಜನಕ್ಕೆ ಬಂತು. ABARK ಕಾರ್ಡ್ ಮಾಡಿಸೋಕೆ ಏನೆಲ್ಲ ದಾಖಲೆ ಬೇಕು? ಆಧಾರ್ ಕಾರ್ಡ್, BPL, APL ಕುಟುಂಬಕ್ಕೆ ಪಡಿತರ ಚೀಟಿ ಇದ್ರೆ ಆಯ್ತು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯಾಕ್ರಿ ನಿನ್ನೆ ವಾಕಿಂಗ್ ಬರ್ಲಿಲ್ಲ? ಅಯ್ಯೋ, ಸ್ವಲ್ಪ ಶುಗರ್ ಜಾಸ್ತಿ ಆಗಿ ಸುಸ್ತಾಗ್ಬಿಟ್ಟಿತ್ತು. ನೀವು 2nd dose ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ವಾ? 1st dose ತಗೊಂಡಿದ್ದೀನಿ, ಸಾಕು ಬಿಡಿ, ಏನಾಗೋದಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ, BP sugar ಇರೋರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಬನ್ನಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, 2nd dose ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಬಿಪಿ ಶುಗರ್ ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಆರಂಭಕ್ಕೆ ಕೇಳಿ, ಅಣಬೆ ಬೇಸಾಯದ ಬಗ್ಗೆ ಮಾಹಿತಿ ನೀಡುತ್ತಾರೆ ಶಿವಮೊಗ್ಗದ ಸಹಾಯಕ ತೋಟಗಾರಿಕಾ ಅಧಿಕಾರಿಯಾಗಿರುವ ಡಾಕ್ಟರ್ ವೇದಾವತಿ. ಶಿವಮೊಗ್ಗದಲ್ಲಿ ಸಹಾಯಕ ತೋಟಗಾರಿಕಾ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸತಕ್ಕಂತಹ ವೇದಾವತಿ ನಮ್ಮ ಜೊತೆಗಿದ್ದಾರೆ. ಅವರಿಂದ ಹೆಚ್ಚಿನ ಮಾಹಿತಿಯನ್ನ ಅಣಬೆ ಬೇಸಾಯದ ಬಗ್ಗೆ ತಿಳ್ಕೊಂಬಂತೆ. ನಮಸ್ಕಾರ ವೇದಾವತಿ ಅವರಿಗೆ. ಈ ಅಣಬೆ ಅಂದ ತಕ್ಷಣನೇ ಕೆಲವರಿಗೆ ಒಂದು ಸಂಶಯ, ಇದು ಸಸ್ಯಾಹಾರಿನೋ ಮಾಂಸಾಹಾರಿನೋ? ಅದು ಯಾಕೆ ಮಾಂಸಾಹಾರಿ ಅಂತಾರೆ ಅಂತ ನನಗೂ ಗೊತ್ತಿಲ್ಲ. ಆದರೆ ಸಸ್ಯಾಹಾರಿಗಳು ಅದನ್ನ ಪ್ರೀತಿಯಿಂದ ಅಂತೂ ತಿನ್ನಲ್ಲ, ಸ್ವೀಕರಿಸಲ್ಲ. ಇದು ಯಾಕೆ ಮನೋಧರ್ಮನೇ ಈ ರೀತಿಯಾಗಿ ಡೆವಲಪ್ ಆಗಿದೆಯಲ್ಲ, ಅದ್ರ ಏನು ಅಂಥ ಗುಣ ಇದೆ ಅಣಬೆನಲ್ಲಿ? ಏನಿಲ್ಲ ಸರ್, ಅದೇ ಮಶ್ರೂಮ್ ಅನ್ನೋದು ಅಣಬೆ ಅನ್ನೋದು ಒಂದು ತರಕಾರಿ ಅಷ್ಟೇ. ಏನು ಅಂದ್ರೆ ಸ್ವಲ್ಪ ನಾವು ಮಸಾಲೆ ಪದಾರ್ಥ ಎಲ್ಲ ಹಾಕಿ ಮಾಡಿದ್ರೆ ಸ್ವಲ್ಪ ನಾನ್ ವೆಜ್ ತರ ಅನುಭವ ಕೊಡುತ್ತೆ, ಬಿಟ್ರೆ ನಾನ್ ವೆಜ್ ಯಾವ ಗುಣನು ಇದ್ರಲ್ಲಿ ಇಲ್ಲ. ಹೆಂಗೆ ಚಿಕನ್ ಮಟನ್ ಅಲ್ಲಿ ಕಟ್ ಮಾಡಿದಾಗ ಬ್ಲಡ್ ಬರೋದು ಆ ತರ ಎಲ್ಲ ಇರುತ್ತೆ, ಆ ತರದ ಏನು ಇರೋದಿಲ್ಲ ಮಶ್ರೂಮ್ ಅಲ್ಲಿ. ಏನಂದ್ರೆ ನಾವ್ ಇದನ್ನ ಪ್ಲಾಂಟ್ ಅಂತ ಹೇಳಿ ಕರೆಯಲ್ಲ, ಸ್ವಲ್ಪ ವಿಚಿತ್ರವಾಗಿರೋ ಸಸ್ಯ ಶಿಲೀಂಧ್ರ ಅಂತ ಹೇಳಿ ಕರಿತೀವಿ. ಅಷ್ಟೇ ಸರ್ ಡಿಫ್ರೆನ್ಸ್, ಬೇರೆ ಏನಿಲ್ಲ. ಏನು ಅಂದ್ರೆ ಅದು ಹಿಂದಿಂದನು ಬಂದಿದೆ ಜನರಲ್ಲಿ, ಇದು ನಾನ್ ವೆಜ್ ಆ ತರದೊಂದು ಭಾವನೆ ಬಂದ್ಬಿಟ್ಟಿದೆ. ಬಟ್ ಆತರ ಏನು ಹಿಂಜರಿಕೆ ಕೊಡುವಂತದ್ದು ಏನೂ ಇಲ್ಲ, ಇಟ್ಸ್ ಎ ವೆಜಿಟೇಬಲ್ ಅಷ್ಟೇ. ಶಿಲೀಂಧ್ರ ಅಂತ ಹೇಳಿದ್ರೆ ನೀವು, ಈ ಶಿಲೀಂಧ್ರ ಅನ್ನೋ ಪದ ಜನಗಳಿಗೆ ಒಂದು ರೀತಿ ಗೊಂದಲ ಮೂಡಿಸಲ್ವಾ ಇದು? ಸರಿ, ಶಿಲೀಂಧ್ರ ಅನ್ನೋದು ಹೆಂಗೆ ಅಂದ್ರೆ ಇದು ಒಂದು ಪ್ಲಾಂಟ್ ತರಾನು ಅಲ್ಲ, ಅನಿಮಲ್ಸ್ ತರಾನು ಅಲ್ಲ, ಅದರ ನಡುವೆ ಇದು. ಏನಂದ್ರೆ ಹೆಚ್ಚಿನ ಒಂದು ಗುಣಗಳು ಪ್ಲಾಂಟ್ಸ್ ಅಲ್ಲಿ ಏನಿರುತ್ತೆ ಆ ತರದ ಗುಣಗಳು ಇದರಲ್ಲಿ ಇರುತ್ತೆ ಸರ್. ಶಿಲೀಂಧ್ರದಲ್ಲಿ ಅನಿಮಲ್ಸ್ ಗೆ ಹೋಲಿಕೆ ಆಗುವಂತ ಯಾವ ಕ್ಯಾರೆಕ್ಟರ್ಸ್ ಇದರಲ್ಲಿ ಇರೋದಿಲ್ಲ. ಏನು ಗಿಡ ಮರಗಳಿಗೂ ಶಿಲೀಂಧ್ರಕ್ಕೂ ಡಿಫ್ರೆನ್ಸ್ ಏನು ಅಂದ್ರೆ ಪತ್ರ ಹರಿತು ಅಥವಾ ಕ್ಲೋರೋಫಿಲ್ ಅಂತ ಹೇಳಿ ಹೇಳ್ತೀವಲ್ಲ, ಆ ಒಂದು ಕಂಟೆಂಟ್ ಇರೋದಿಲ್ಲ ಸರ್ ಮಶ್ರೂಮ್ ಅಲ್ಲಿ. ಅಣಬೆಯಲ್ಲಿ ಕ್ಲೋರೋಫಿಲ್ ಅನ್ನೋದು ಇರೋದಿಲ್ಲ. ಸೊ ಅದರ ಒಂದು ಫುಡ್ಗೋಸ್ಕರ ಅದು ಬೇರೆ ಬೇರೆ ವಸ್ತುಗಳನ್ನ ಅವಲಂಬನೆ ಮಾಡುತ್ತೆ. ಅದೇ ಪ್ಲಾಂಟ್ಸ್ ಅಲ್ಲಿ ಆತರ ಆಗೋದಿಲ್ಲ, ಅದರಲ್ಲಿ ಕ್ಲೋರೋಫಿಲ್ ಕಂಟೆಂಟ್ ಇರುತ್ತೆ, ಪತ್ರ ಹರಿತಾಂಶ ಇರುತ್ತೆ. ಸೊ ಗಾಳಿ, ಬೆಳಕು, ಏನು ಬೆಳಕು ಇಂಗಾಲದ ಆಕ್ಸಿಜನ್, ನೀರು ಇದೆಲ್ಲವನ್ನು ಯೂಸ್ ಮಾಡಿಕೊಂಡು ಏನು ಫೋಟೋಸಿಂಥೆಸಿಸ್ ಅಂತೇಳಿ ಕ್ರಿಯೆ ನಡೆಯುತ್ತೆ. ಅದೇ ಈ ಕ್ಲೋರೋಫಿಲ್ ಇಲ್ಲದೆ ಇರೋದೇ ಅದೊಂದು ಅಂಶಕ್ಕೆ ಈ ಶಿಲೀಂಧ್ರಗಳು ಅವಕ್ಕೆ ಬೇಕಿರೋ ಆಹಾರನ ತಯಾರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಬೇರೆ ಬೇರೆ ವಸ್ತುಗಳನ್ನು ಅವಲಂಬನೆ ಮಾಡುತ್ತೆ ಅಷ್ಟೆ. ಈಗ ಕೆಲವೊಂದು ಹಣ್ಣುಗಳು ಅಂತಾನೆ ತಗೊಳ್ಳಿ, ಕಿತ್ತಲೆ ಹಣ್ಣು ತಿಂದ್ರೆ ವಿಟಮಿನ್ ಸಿ ಸಿಗುತ್ತೆ ಅಥವಾ ಇನ್ನೊಂದು ಯಾವ್ದೋ ಒಂದು ಹಣ್ಣು ತಿಂದ್ರೆ ಪೌಷ್ಟಿಕಾಂಶಗಳು ಸಿಗುತ್ತೆ ಅನ್ನೋ ಒಂದು ಮಾತನ್ನ ಕೇಳ್ತೇವೆ. ಕಾನ್ಸ್ಟಿಪೇಷನ್ ಆದ ಬಾಳೆಹಣ್ಣು ತಿನ್ನು ಅಂತ ಹೇಳ್ತಾರೆ. ಹಾಗೆ ಈ ಒಂದು ಅಣಬೆಯನ್ನ ಬಳಸೋದ್ರಿಂದ ಯಾವ ರೀತಿಯ ದೇಹದ ಮೇಲೆ ಪೌಷ್ಟಿಕಾಂಶ ಯುಕ್ತ ಅಂತ ಅನ್ಸುತ್ತೆ? ಅದೇ ಮಶ್ರೂಮ್ ಅಣಬೆಯನ್ನು ನಾವು ಪರಿಪೂರ್ಣ ಆಹಾರ ಅಂತ ಹೇಳಿ ಕರಿಬಹುದು. ಏನಕ್ಕೆ ಅಂದ್ರೆ ಇದರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿ ಇರುತ್ತೆ ಸರ್, ಅದರಲ್ಲಿ ಕಂಪ್ಲೀಟ್ ಪ್ರೋಟೀನ್ ಅಂತ ಹೇಳಿ ಹೇಳ್ತೀವಿ. ಅಂದ್ರೆ ಪರಿಪೂರ್ಣ ಪ್ರೋಟೀನ್ ಇಷ್ಟು 20-22 ಎಸೆನ್ಶಿಯಲ್ ಅಮೈನೋ ಆಸಿಡ್ಸ್ ಅಥವಾ ಅಮೈನೋ ಆಮ್ಲಗಳು ಇದ್ರೆ ಅದನ್ನು ನಾವು ಕಂಪ್ಲೀಟ್ ಪ್ರೋಟೀನ್ ಅಂತ ಹೇಳಿ ಕರಿತೀವಿ. ಆ ತರದ ಒಂದು ಅಂಶ ಮಶ್ರೂಮ್ ಅಲ್ಲಿ ಇದೆ, ಅಣಬೆಯಲ್ಲಿ ಇದೆ. ಅದ್ರ ಜೊತೆಗೆ ಇನ್ನು ಈಗ ಹೊಸ ಹೊಸ ತಳಿಗಳೆಲ್ಲ ಬರ್ತಾ ಇದೆ. ಒಂದು ಪ್ಲೂರೋಟಸ್ ಟ್ಯೂಬರಿಜಿಯಂ ಅಂತ ಹೇಳಿ ಒಂದು ಅಂದ್ರೆ ಚಿಪ್ಪು ಅಣಬೆಲೆ ಒಂದು ಹೊಸ ತಳಿ, ಅದರಲ್ಲಿ ಹೈಯೆಸ್ಟ್ ಪ್ರೋಟೀನ್ ರೆಕಾರ್ಡ್ ಆಗಿದೆ. ಇವನ್ ಮೊಟ್ಟೆಯಿಂದನೂ ಜಾಸ್ತಿ, ಹಾಲಿಗಿಂತನೂ ಜಾಸ್ತಿ. ಅದ್ರ ಜೊತೆಗೆ ಫೈಬರ್ ನಾರಿನ ಅಂಶ ತುಂಬಾ ಇದೆ ಅಣಬೆಯಲ್ಲಿ. ಸೊ ಇಲ್ಲಿ ಡೈಜೆಷನ್ಗಾಗ್ಲಿ ಎಲ್ಲ ಹೆಲ್ಪ್ ಆಗ, ಕಾನ್ಸ್ಟಿಪೇಷನ್ ಆ ಥರದ್ದು ಏನು ಸಮಸ್ಯೆ ಇರೋದಿಲ್ಲ. ಮತ್ತೇನು ಅಂದ್ರೆ ಈಗೇನು ಡಯಟ್ ಅಲ್ಲಿ ಇದೀವಿ ಅಂತಾರೆ ಅಥವಾ ಅಂಥವ್ರಿಗೆಲ್ಲ ಇದು ಬೆಸ್ಟ್ ಫುಡ್ ಅಂತ ಹೇಳಿ ಹೇಳ್ಬಹುದು. ಒಂದು ಪ್ರೋಟೀನ್ ರಿಚ್ ಫುಡ್, ಎರಡನೇದು ನಾರಿನಂಶ ಹೆಚ್ಚಾಗಿರುತ್ತೆ. ಅದ್ರ ಜೊತೆಗೆ ಇವಾಗ ಏನಂದ್ರೆ ಸರ್, ಇತ್ತೀಚಿನ ಕಾಯಿಲೆಗಳು ಅಂತ ಹೇಳ್ಬೋದು, ಅಂದ್ರೆ ಎಲ್ಲರೂ ಮನೇಲೂ ಶುಗರ್ ಪೇಷಂಟ್ಸ್ ಇದ್ದೇ ಇರ್ತಾರೆ, ಹಾರ್ಟ್ ಪೇಷಂಟ್ಸ್ ಗಳಿರ್ತಾರೆ. ಸೊ ಇಂಥವ್ರಿಗೆಲ್ಲ ಆತರ ಹೇಳಿ ಮಾಡಿಸಿರುವಂತಹ ಆಹಾರ ಅಂದ್ರೆ ಮಶ್ರೂಮ್ ಅಂತ ಹೇಳಿ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಉಪ್ಪಿನಂಶ ಇರೋದಿಲ್ಲ, ಅಣಬೆಯಲ್ಲಿ ಉಪ್ಪಿನಂಶ ಇರೋದಿಲ್ಲ, ಅದರ ಬದಲಾಗಿ ಪೊಟ್ಯಾಸಿಯಂ ಅಂಶ ಇರುತ್ತೆ, ಉಪ್ಪಿನಂಶ ಇರೋದಿಲ್ಲ. ಮತ್ತೆ ಇದು ಕೊಲೆಸ್ಟ್ರಾಲ್ ಫ್ರೀ, ಜೀರೋ ಕೊಲೆಸ್ಟ್ರಾಲ್ ಅಂತ ಹೇಳಿ ಹೇಳ್ತೀವಿ. ಇದರಲ್ಲಿ ಕೊಲೆಸ್ಟ್ರಾಲ್ ಅಂಶ, ಕೊಬ್ಬಿನಂಶ ಇರೋದಿಲ್ಲ ಅಣಬೆಯಲ್ಲಿ. ಅದರ ಬದಲಾಗಿ ಏನು ಪೊಟ್ಯಾಸಿಯಂ ಅಂಶ ಹೆಚ್ಚಾಗಿರುತ್ತೆ, ನಾರಿನಂಶ ಇರುತ್ತೆ, ಉಪ್ಪಿನಂಶ ತುಂಬಾ ಕಡಿಮೆ ಇರುತ್ತೆ, ಬೇರೆ ಬೇರೆ ಲವಣಾಂಶಗಳೆಲ್ಲ ಇರುತ್ತೆ ಮಶ್ರೂಮ್ ಅಲ್ಲಿ. ಹಾಗಾಗಿ ಇದು ಮತ್ತೆ ಶುಗರ್ ಕಂಟೆಂಟ್ ಅಥವಾ ಕಾರ್ಬೋಹೈಡ್ರೇಟ್, ಶರ್ಕರ, ಪಿಷ್ಟ ಆ ತರದೆಲ್ಲ ಮಶ್ರೂಮ್ ಅಲ್ಲಿ ತುಂಬಾ ಕಡಿಮೆ, ಕೆಲವೊಂದ್ರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ, ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ ಅದ್ರ ಜೊತೆಗೆ ಒಂದಿಷ್ಟು ಜೀವಸತ್ವಗಳು ಅಥವಾ ವೈಟಮಿನ್ಸ್ ಎಲ್ಲ ಅದು ಮಶ್ರೂಮ್ ಅಲ್ಲಿ ಇದೆ. ಹೆಚ್ಚಾಗಿ ಅಂದ್ರೆ ಜೀವಸತ್ವ ಬಿ ಇದೆ ಮಶ್ರೂಮ್ ಅಲ್ಲಿ. ಮತ್ತೆ ಇದ್ರದ್ದು ಅಂಡೆದು ಪ್ಲಸ್ ಏನು ಅಂತಂದ್ರೆ ವಿಟಮಿನ್ ಡಿ. ನಾವು ಫ್ರೆಶ್ ಅಣಬೆ ಸೇಲ್ ಆಗಿಲ್ಲ ಅಂತಂದಾಗ ನಾವು ಅದನ್ನ ಅಣಬೆನ ಡ್ರೈ ಮಾಡ್ಬೋದು. ಬಿಸಿಲಿಗೆ ಅಣಬೆಗಳು ಎಕ್ಸ್ಪೋಸ್ ಆದಾಗ ಸೂರ್ಯನ ನೇರಳಾತೀತ ಕಿರಣಗಳು ಬಿದ್ದು ಅಣಬೆಯಲ್ಲಿ ಒಂದು ಎರ್ಗೋಸ್ಟೀರಾಲ್ ಅಂತೇಳಿ ಒಂದು ಅಂಶ ಇರುತ್ತೆ, ಅದು ಇನ್ನೊಂದು ಪದಾರ್ಥ ಆಗಿ ಕನ್ವರ್ಟ್ ಆಗುತ್ತೆ, ಎರ್ಗೋ ಕ್ಯಾಲ್ಸಿಫೆರಾಲ್ ಅಂತ ಹೇಳಿ ಕರಿತೀವಿ. ಸೊ ಏನಂದ್ರೆ ವಿಟಮಿನ್ ಡಿ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಮಗೆ ವಿಟಮಿನ್ ಡಿ ಸಿಗೋದು ಕೇವಲ ಅದರಲ್ಲೂ ಅಂದ್ರೆ ಸಸ್ಯಾಹಾರಿಗಳಿಗೆ, ವೆಜಿಟೇರಿಯನ್ಸ್ಗೆ ವಿಟಮಿನ್ ಡಿ ಸಿಗೋದು ಬರೀ ಬಿಸಿಲಿಂದ ಮಾತ್ರ. ಏನೋ ಸೂರ್ಯನ ಬೆಳಕಿಂದ ಬಿಟ್ಟರೆ ನಮಗೆ ಬೇರೆ ಆಪ್ಷನೇ ಇಲ್ಲ. ಸೊ ನಿಮಗೆ ನೆಕ್ಸ್ಟ್ ಬೆಸ್ಟ್ ಆಪ್ಷನ್ ಅಂದರೆ ಮಶ್ರೂಮ್ ಅಂತ ಹೇಳಿ ಹೇಳ್ಬೋದು. ಸಸ್ಯಾಹಾರಿಗಳಿಗೆ ಅಂದರೆ ಇದು ವಿಟಮಿನ್ ಡಿ ಸಿಗುವಂತಹ ಏಕೈಕ ಸಸ್ಯಾಹಾರಿ ಅಂದರೆ ಮಶ್ರೂಮ್ ಅಂತ ಹೇಳಿ ಹೇಳ್ಬೋದು. ನೀವು ಪ್ರಾರಂಭದಲ್ಲಿ ಹೇಳಿದ್ರೆ ಇದನ್ನ ಫ್ರೈ ಮಾಡೋದು, ಮಸಾಲೆ ಹಾಕೋದ್ರಿಂದ ಅದಕ್ಕೊಂದು ರೀತಿ ಮಟನ್ ಅಥವಾ ಚಿಕನ್ ಟೇಸ್ಟು, ಆ ವಾಸನೆ ಬರುತ್ತೆ ಅನ್ನೋ ಒಂದು ಮಾತು. ನೀವು ಹೇಳಿದಂಥ ಎಲ್ಲ ವಿಟಮಿನ್ಸು ಅದಕ್ಕೆ ಎಣ್ಣೆ ಹಾಕ್ತಾರೆ, ಮಸಾಲೆ ಪದಾರ್ಥಗಳು ಆ್ಯಡ್ ಮಾಡ್ತಾರೆ, ಇಷ್ಟೆಲ್ಲ ಮಾಡಿ ಅದನ್ನು ಫ್ರೈ ಮಾಡಿದಾಗಲೂ ಅದು ವಿಟಮಿನ್ಸು ಉಳಿದಿರುತ್ತಾ ಅಥವಾ ಕಮ್ಮಿ ಆಗಿರುತ್ತೆ? ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ನಮ್ಗೆ ಈಗ ಮಶ್ರೂಮ್ ಅಲ್ಲೇ ಒಂದು ಎಕ್ಸಾಂಪಲ್ ತಗೊಂಡು ಹೇಳೋದಾದ್ರೆ, ಇಷ್ಟೆಲ್ಲ ನ್ಯೂಟ್ರಿಯೆಂಟ್ಸ್ ಇದೆ, ವೈಟಮಿನ್ಸ್ ಇದೆ ಅಂತೆಲ್ಲ ಹೇಳ್ತೀವಿ. ಸಾಕಷ್ಟು ಜನಕ್ಕೆ ಅದನ್ನ ಯಾವ ತರ ಬಳಸ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಕೆಲವೊಂದು ಫುಡ್ ಅನ್ನ ಹೀಗೆ ತಿನ್ಬೇಕು ಅಂತ ಹೇಳಿ ಇರುತ್ತೆ. ನಾವೀಗ ಅಣಬೆಯನ್ನ ವಿಟಮಿನ್ ಡಿ ಗೋಸ್ಕರ ತಿಂತಿದೀವಿ ಅಂದ್ರೆ, ನಾವು ಆ ಅಣಬೆನ ನಾವು ತುಪ್ಪ ಅಥವಾ ಬೆಣ್ಣೆಯಲ್ಲಿ ಅದನ್ನ ಹುರಿಬೇಕು. ಆ ತರ ಹುರಿದು ಬಿಟ್ಟು ನಾವು ಆ ಮಶ್ರೂಮ್ ಅನ್ನ ಬಳಸಿದಾಗ ಮಾತ್ರ ನಮಗೆ ವಿಟಮಿನ್ ಡಿ ಸಿಗುತ್ತೆ. ಯಾಕಂದ್ರೆ ವಿಟಮಿನ್ ಡಿ ಅನ್ನೋದು ಅದು ಫ್ಯಾಟ್ ಸಾಲಿಬಲ್. ಈ ತರ ನಾವು ಬೇರೆ ಮಾಮೂಲಿ ಏನು ನಾವು ಗೊಜ್ಜು ತರನೋ ಅಥವಾ ಏನೋ ಇದೆಲ್ಲ ಮಾಡ್ತೀನಿ ಸಿಗೋದಿಲ್ಲ, ಗ್ರೇವಿ ತರ ಏನಾದ್ರು ಅದನ್ನ ನಾವು ಈ ತರ ಘೀ ಅಥವಾ ಬಟರ್ ಅಲ್ಲಿ ನಾವು ಫ್ರೈ ಮಾಡಿ ತಿಂದಾಗ್ಲೇ ವಿಟಮಿನ್ ಡಿ ಸಿಗೋದು. ಅದೇ ವಿಟಮಿನ್ ಬಿ ಗೋಸ್ಕರ ನಾವು ಅಣ್ಣೆನ ತಿಂತಿದೀವಿ ಅಂದ್ರೆ ಅದರಿಂದ ಸೂಪ್ ಮಾಡೋದು ಆ ತರ ಪದಾರ್ಥಗಳು ಮಾಡಿ ಬಳಸ್ಬೇಕು. ಸೊ ಏನು ಅಂದ್ರೆ ಇದು ಯಾವ ತರ ತಿನ್ಬೇಕು ಅನ್ನೋದು ಕೂಡ ಗೊತ್ತಿರ್ಬೇಕು. ಎಲ್ಲ ಕಡೆ ನೋಡ್ತಿರ್ತೀವಿ ನಾವು ಸಾಮಾನ್ಯ, ಈ ಮುಂಚೆ ಎಲ್ಲ ಸೀಬೆಹಣ್ಣು ಸ್ವಲ್ಪ ದಪ್ಪ ಇರ್ತಿತ್ತು, ಈಗ ದೊಡ್ಡದು ಬರ್ತಾ ಇದೆ. ಈವನ್ ಬದನೆ ಇರ್ಬೋದು, ಬೆಂಡೆ ಇರ್ಬೋದು, ಅದರ ಆಕಾರಗಳಲ್ಲಿ ಬದಲಾಗ್ತಾ ಇದೆ. ನೋಡಿದ ತಕ್ಷಣ ಜನ ಮಾತಾಡ್ತಾರೆ, ಏ ಇದು ಹೈಬ್ರಿಡ್ ವೆರೈಟಿ ಅಂತ ಹೇಳಿ. ಹಾಗೇನೆ ಈ ಅಣಬೆನಲ್ಲೂ ಈ ರೀತಿ ಹೈಬ್ರಿಡ್ ವೆರೈಟಿಗಳು ಇದೆಯಾ? ಅಕಸ್ಮಾತ್ ಇದ್ದಿದ್ದೇ ಆದ್ರೆ ಅದರಲ್ಲಿರ್ತಕ್ಕಂತಹ ಜೀವಸತ್ವಗಳು ಮನುಷ್ಯನಿಗೆ ಉಪಯೋಗಕಾರಿನ ಇದೆ ಸರ್, ಖಂಡಿತವಾಗಿಯೂ. ಈಗ ಹೆಂಗೆ ಬೇರೆ ತರಕಾರಿ ಅಥವಾ ಹಣ್ಣಲ್ಲಿ ಹೆಂಗೆ ಹೈಬ್ರಿಡ್ಸ್ ಎಲ್ಲ ಇದೆ, ಅಣಬೆಲ್ಲೂ ಕೂಡ ಹೈಬ್ರಿಡ್ಸ್ ಎಲ್ಲವೂ ಇದೆ. ಇಲ್ಲೇನಂದ್ರೆ ಈಗೇನ್ ನಮ್ಗೆ ಕಮರ್ಷಿಯಲ್ ಸ್ಕೇಲ್ ಅಲ್ಲಿ ಏನ್ ಸಿಗ್ತಾ ಇದೆ, ಈಗ ಮಾರ್ಕೆಟ್ಸ್ ಅಲ್ಲೆಲ್ಲ ಏನ್ ಅವೈಲಬಲ್ ಆಗ್ತಿದೆ ಅವೆಲ್ಲದು ಕೂಡ ಹಾಗೆ ಕಲ್ಟಿವೇಟ್ ಮಾಡಿ ಎಲ್ಲ ಏನ್ ನ್ಯಾಚುರಲಿ ಸಿಗುತ್ತೆ ಅದರಲ್ಲಿ ತಿನ್ನುವಂತ ಅಣಬೆಗಳನ್ನ ಹಳ್ಳಿಗರಿಂದ ಸ್ಥಳೀಯರಿಂದ ಅವರಿಂದ ಅವ್ರದ ಒಂದು ಸಹಾಯನ ತಗೊಂಡು ಆ ತರದ ಮಶ್ರೂಮ್ಸ್ ಅನ್ನ ಕಲೆಕ್ಟ್ ಮಾಡಿ ಅದ್ರದ್ದು ಟೆಸ್ಟ್ ಎಲ್ಲ ಮಾಡಿ ಆನಂತರ ಅದನ್ನ ಕಲ್ಟಿವೇಟ್ ಮಾಡ್ತಾರೆ, ಬೆಳೆಸ್ತಾರೆ ಅದನ್ನ. ಆ ನಂತರನೇ ಅದನ್ನ ನಾವು ಅಂದ್ರೆ ಈಗ ನ್ಯಾಚುರಲಿ ಸಿಗೋದನ್ನ ಕೃತಕವಾಗಿ ಮಾಡಿಬಿಟ್ಟನೆ ಜನರಿಗೆ ಕೊಡೋದು. ಸೊ ಇದೆಲ್ಲ ಆರ್ಟಿಫಿಷಿಯಲ್ ಅನ್ನೋ ತರ. ಬಟ್ ಏನು ಇದೆಲ್ಲ ಏನು ನ್ಯೂಟ್ರಿಯೆಂಟ್ಸ್ ಎಲ್ಲ ಹೇಳಿದ್ವಿ ಎಲ್ಲವೂ ಇರುತ್ತೆ, ಇದೆಲ್ಲ ಒಳ್ಳೇದು, ಆ ತರದೇನು ಸೈಡ್ ಎಫೆಕ್ಟ್ಸ್ ಆ ತರದೇನು ಇಲ್ಲ, ತಿನ್ಬಹುದು. ಒಳ್ಳೇದು ವೇದಾವತಿ ಮೇಡಮ್, ನಾನು ಅದಕ್ಕೆ ಇದನ್ನ ಬೆಳೆಯೋ ಕ್ರಮ ಹೇಗೆ, ಅದು ಯಾವುದನ್ನು ಮುಟ್ಟದಲ್ಲಿ ಅದನ್ನ ಮೇಲ್ಪದರದಲ್ಲಿ ಯಾಕೆ ತಗೊಂಡೆ ಅಂತ ಹೇಳಿದ್ರೆ ಜನಗಳಿಗೆ ಗೊತ್ತಾಗ್ಬೇಕು ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಏನು, ಮತ್ತೆ ಅದನ್ನ ತರಕಾರಿಯಾಗಿ ಹೇಗೆ ಬೆಳೆಸೋದ್ರಿಂದ ಆರೋಗ್ಯ ವೃದ್ಧಿ ಆಗತ್ತೆ ಅಂತ ಹೇಳಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೂ ಅಣಬೆ ಬೇಸಾಯದ ಬಗ್ಗೆ ಮಾಹಿತಿಯನ್ನು ಕೇಳಿದಿರಿ. ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗದ ಸಹಾಯಕ ತೋಟಗಾರಿಕಾ ಅಧಿಕಾರಿ ಡಾಕ್ಟರ್ ವೇದಾವತಿ. ಇನ್ನು ಮುಂದೆ ಕೇಳಿ ಸ್ವಯಂ ಉದ್ಯೋಗ, ಈ ಕುರಿತು ಹರಿಹರ ತಾಲೂಕು ಕದರನಾಯಕನ ಹಳ್ಳಿಯ ಸರೋಜಮ್ಮ ಅವರೊಡನೆ ಸಂದರ್ಶನ. ಹರಿಹರ ತಾಲೂಕು ಕದರನಾಯಕನ ಹಳ್ಳಿಯ ಸರೋಜಮ್ಮ ಇಂದು ನಮ್ಮ ಜೊತೆಗಿದ್ದಾರೆ. ಸಾಮಾನ್ಯವಾಗಿ ಮನೆಯಲ್ಲಿ ನಿಮ್ಮ ತಂದೆ ಏನ್ ಕೆಲಸ ಮಾಡ್ತಾರೆ ಅಂತ ಕೇಳಿದ್ರೆ ಒಂದು ಉದ್ಯೋಗ ಹೇಳ್ತಾರೆ, ತಾಯಿ ಏನ್ ಕೆಲಸ ಮಾಡ್ತಾರೆ ಅಂತ ಕೇಳಿದ್ರೆ ಗೃಹಿಣಿ ಅಂತ ಹೇಳ್ತಾರೆ. ಕೆಲವರು ಇದಕ್ಕೆ ಅಪವಾದವಾಗಿ ನಾನು ಸಂಸಾರದ ಒಂದು ನೊಗಕ್ಕೆ ಹೆಗಲಿಗೆ ಹೆಗಲು ಕೊಡ್ತೇನೆ, ನಾನು ದುಡಿತೀನಿ, ಬಿಡುವಿನ ವೇಳೆ ತುಂಬ ಇರುತ್ತೆ, ಈ ಥರದ ಮನೋಭಾವನೆ ಇರತಕ್ಕಂತಹ ಹೆಂಗಸರುಗಳು ವಿರಳ. ಅಂಥವರಲ್ಲಿ ಸರೋಜಮ್ಮ ಸಹ ಒಬ್ರು. ನಮಸ್ಕಾರ ಸರೋಜಮ್ಮ. ನಮಸ್ಕಾರ ಸರ್. ಬಹಳ ರೊಟ್ಟಿ ಚೆನ್ನಾಗಿ ಮಾಡ್ತೀರಂತೆ ನೀವು. ರೊಟ್ಟಿ ಮಾಡ್ತೇವೆ, ದಿವಸ 100 ರೊಟ್ಟಿ 150 ರೊಟ್ಟಿ ಮಾಡ್ತಾರೆ. ಏನ್ ನಿಮ್ ಮನೆಗೆ 150 ರೊಟ್ಟಿ ಬೇಕೆ? ಇಲ್ರಿ, ನಾವು ಮಾರಾಟ ಮಾಡ್ತೇವೆ. ಎಲ್ಲಿಗೆ ಮಾರಾಟ ಮಾಡ್ತೀರಮ್ಮ? ನಾವು ಡಾಬಾ ಕೊಡ್ತೇವ್ರಿ, ಉರಳಾರಿ ಕೊಡ್ತೇವೆ. ಸುಮ್ನೆ ಮನೆಯಾಗಿರೋದ್ ಬಿಟ್ಟು ಯಾಕೆ ಇಷ್ಟು ಕಷ್ಟ ಪಡಕ್ ಹೋಗ್ತೀರಿ ನೀವು? ಹೊಟ್ಟೆ ಬೇಕಲ್ರಿ ಸರ್, ಹೊಟ್ಟೆ ಜೀವನಕ್ಕೆ ಮಾಡಲೇಬೇಕಲ್ಲ ಮಾಡ್ತೇವೆ. ಯಾವ ಊರು ಸರೋಜಮ್ಮ ನಿಮ್ದು? ಅದೇ ಕಡನಾಕ್ನಳ್ಳಿ. ಮದುವೆಗಿಂತ ಮುಂಚೆ ನಿಮ್ ತವ್ರ ಮನೆ ಯಾವ್ದು? ನಮ್ ತವ್ರ ಮನೆ ಇದೇ ಊರ್ರಿ, ಇದೇ ಊರ ಪಳ್ಳ ಕೊಟ್ಟಾರಿ ನಮ್. ನಾವ್ ಇಲ್ಲೇ ಅದಾರಿ. ಯಜಮಾನ್ರು ಏನ್ ಮಾಡ್ತಿದ್ರು? ಅವ್ರು ಕಾಯಿ ಕಡಕ್ ಹೋಗ್ರಿ, ತೆಂಗಿನ ತೋಟ ಮರ ಹತ್ತಿ ಕಾಯಿ ಕಡಕ್ ಹೋಗ್ರಿ. ನಿಮ್ದೇನ್ ಜಮೀನ್ ಇಲ್ಲ? ನಮ್ದೇನ್ ಜಮೀನ್ ಇಲ್ರಿ, ನಾವು ಕೂಲಿಯನ್ನು ಮಾಡ್ಕೊಂತೇವೆ. ಮತ್ತೆ ಮದುವೆ ಆದ್ರಿ ಬಂದ್ರಿ ಯಜಮಾನ್ರು ಕಾಯಿ ಕೆಡವಕ್ ಹೋಗ್ತಿದ್ರು. ಈ ಮಳೆಗಾಲದಾಗೆಲ್ಲ ಹೆಂಗ? ಮಳೆಗಾಲದಾಗ ಹಂಗ ಮತ್ತೆ ಇದ್ರ ಮರ ತಕ್ಕ ಬರಲ್ರಿ, ಮನೆಗೆ ಇರೋದು, ಇದ್ದಂಗ ಜೀವನ ಮಾಡ್ಕೊಂತ ಹೋಗೋದು. ಇದ್ದಂಗ ಜೀವನ ಮಾಡೋದು ಅಂದ್ರೆ ಹೆಂಗಮ್ಮ? ರೊಟ್ಟಿ ಮಾಡ್ತಾವಲ್ರಿ ನಾವು, ಆ ರೊಟ್ಟಿಯಾಗ ಒಂದಂಗಾರ ಜೀವನ ಮಾಡ್ಕೊಂತ ಹೋಗೋದು. ನೀವು ಮದುವೆ ಆಗಿ ಬಂದಾಗ್ಲಿಂದ ರೊಟ್ಟಿ ಮಾಡ್ಕಂತಾನೆ ಬಂದ್ರ ಅಥವಾ ಸ್ವಲ್ಪ ದಿನ ಆದ್ಮೇಲೆ ಶುರು ಮಾಡಿದ್ರು? ಸ್ವಲ್ಪ ದಿನ ಹೊಲಕ್ ಹೋದ್ರಿ, ಹೊಲ್ದಾಗ ಕೆಲಸ ಆಗ್ಲಿಂದ ಮೇಲೆ ರೊಟ್ಟಿ ಶುರು ಮಾಡ್ಕೊಂಡ್ರಿ. ಏನೇನ್ ಕೆಲಸ ಮಾಡ್ತಿದ್ರಮ್ಮ? ಹೊಲ್ದಾಗ ಕೆಲಸ ನಾಟಿ ಹಚ್ಚೋದು, ಕಳೆ ತೆಗೆಯೋದು, ಭತ್ತ ಕೊಯ್ಯೋದು, ಒಟ್ಟ ಹತ್ತಿ ಬಿಡಿಸೋದು, ಎಲ್ಲಾ ಕೆಲ್ಸಕ್ಕೆ ಹೋಗಿದ್ರಿ. ಮತ್ತೆ ಯಾಕೆ ಬಿಟ್ರಿ ಅದನ್ನ? ಅದೇ ಈಗ ಆಗ್ಲಿಲ್ರಿ ನಮ್ ಕೈಲಿ, ಈಗ ರೊಟ್ಟಿ ಮಾಡಕ್ ಹಚ್ಚಿದೀವಿ. ಅಲ್ಲ, ಆಗ್ಲಿಲ್ಲ ಅಂತಂದ್ರೆ ಹೆಂಗೆ ಕಷ್ಟ ಅಂತನ? ಕಷ್ಟ ಕಷ್ಟ ಆಗತ್ರಿ ಹೊಲ್ದಾಗ ಮಾಡಕ್ಕ, ಅದಕ್ಕ ಮನ್ಯಾಗ ರೊಟ್ಟಿ ಸುಟ್ಟು ಜೀವನ ಮಾಡಕ್ ಹಚ್ಚಿದ. ಎಷ್ಟ್ ಜನ ಮಕ್ಳು ಸರೋಜಮ್ಮ? ಒಬ್ಬಳ ಮಗಳು. ಏನ್ ಓದ್ತಿರೋದು? SLC ಓದ್ತಾಳ್ರಿ. SLC ಅಂತಾನೆ ಮಗಳಿಗೆ ಏನ್ ಮಾಡಿಸ್ಬೇಕು ಅಂತಿದ್ದೀರಿ? ಅದನ್ರಿ ಓದಿಸ್ಬೇಕ್ರಿ ಮುಂದ. ಎಷ್ಟಾರ ಓದ್ಲಿ ಅಂತೀರಾ? ಎಷ್ಟಾರ ಓದ್ಲಿ ಅಂತ. ಆಯ್ತಮ್ಮ, ರೊಟ್ಟಿ ಮಾಡೋದು ಅಂತಂದ್ರಿ, ರೊಟ್ಟಿ ಅಂದ್ರೆ ಬರೀ ಜೋಳದ ರೊಟ್ಟಿನೋ ಅಥವಾ ಯಾವ ತರದ ರೊಟ್ಟಿಗಳು ಮಾಡ್ತೀರಿ? ಇಲ್ರಿ, ಅಕ್ಕಿ ಜೋಳ ಮಿಕ್ಸ್ ಆಗಿ ಮಾಡ್ತಾರೆ. ಒಂಚೂರು ಬಿಡಿಸಿ ಹೇಳಿ, ಯಾಕೆಂದ್ರೆ ಬಹಳ ಜನ ರೊಟ್ಟಿ ಮಾಡ್ತಾರೆ, ಅದ್ರ ಸರೋಜಮ್ಮನ ರೊಟ್ಟಿನ ಯಾಕೆ ತಗೊಂಡು ಹೋಗ್ಬೇಕು? ಅದ್ರಾಗ ಏನ್ ವಿಶೇಷ? ನಿಮ್ದು ಏನ್ ಕೈ ಹದ ಹೆಂಗೆ? ಅದು ಹೆಂಗೆ ಬೆಳಗ್ಗೆ ಅದ್ ಮೆಷಿನಿಗೆ ಹಾಕ್ಸೋದ್ರಿಂದ ಹೇಳೋದು ರೊಟ್ಟಿ ಮಾಡೋವರೆಗೂ ಹೆಂಗೆ ಅಂತ ಹೇಳ್ರಿ. ಅದು 4 ರೂಪಾಯಿ ಶೇರ್ ಮಿಷನ್ಗೆ ಹಾಕ್ಸೋದ್ ಗೊತ್ತತ್ರಿ. ಅದೇ ಅಕ್ಕಿ ಜೋಳ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀವಿ. ರೊಟ್ಟಿನ ಜೋಳನ, ಜೋಳ ಒಂದ್ ನಿಮಿಷ, ಜೋಳನ ಎಲ್ಲಿಂದ ತಗಂತೀರಿ? ಒಂದ್ ಸಲಕ್ಕೆ ಎಷ್ಟ್ ತಗೊಳ್ತೀರಿ? ಈ ತಗೊಂಡಾದ್ಮೇಲೆ ಅದನ್ನ ಮಿಷಿನಿಗೆ ಕೊಟ್ಟು ಅದನ್ನ ಏನು ಹದ ಹೆಂಗ್ ಮಾಡ್ಕಂತೀರಿ? ನನಗೆ ನೀವು ರೊಟ್ಟಿ ಮಾಡೋ ಕ್ರಮ ಹೇಳಿ. ಅದು ಕ್ವಿಂಟಲ್ ಗಂಟ್ಲೆ ತಂದಕ್ಕಂತವ್ರಿ, ತಂದಕ್ಕಂದ 20 ಸೀರ್ ಜೋಳ ಅಕ್ಷಮರ್ತವ ಮಿಷಿನಿಗೆ ಅಕ್ಷಮಂದ್ ಒಂದ್ ವಾರಕ್ಕೆ ಹಾಕತ್ರಿ 20 ಸೀರ್ ಜೋಳ. ರೊಟ್ಟಿ ನಾವು ಹೆಂಗ್ ಮಾರಾಟ ಮಾಡ್ತಾವಲ್ಲ ಅಷ್ಟು ಇಟ್ಟು ಖರ್ಚು ಆಗ್ತತಿ. ನಾವು ದಿವಸ ಎಷ್ಟು ಅಂತ ಸುಡ್ತಾವ ಅಷ್ಟಕ್ ನಮ್ಗೆ ಇಟ್ಟು ಖರ್ಚು ಆಗತ್ರಿ. ಕಡಕ್ ರೊಟ್ಟಿನ ಕಡಕಲ್ ರೊಟ್ಟಿ ರೀ, ಬಿಸಿಯವ್ ಅಂದ್ರೆ ಬಿಸಿಯವ್, ಕಡಕಲ್ ಅಂದ್ರೆ ಕಡಕಲ್. ಹೆಂಗ್ ಮಾಡ್ತೀರಿ? ಬಿಸಿಯ ಕೊಡೋ ಅಂದ್ರೆ ಬಿಸಿಯ ಕೊಡ್ತಾವ್ರಿ, ಕಡಕಲ್ ಕೊಡೋ ಅಂದ್ರೆ ಒಣಗಿಸಿ ಆರಿ ಹಾಕಿ ಕೊಡ್ತಾವ್ರಿ. ಕಡಕ್ ರೊಟ್ಟಿ ಅದ್ ಹೆಂಗ ಆಗತ್ತದು? ಅದ ಆರಿ ಹಾಕ್ಬೇಕ್ರಲ್ರಿ, ಒಣೆ ಹಾಕ್ಬೇಕ್ರಲ್ರಿ, ಒಣೆ ಹಾಕಿ ಫ್ಯಾನಿಗೆ ಒಣಗಿಸಿ ಕೊಡ್ಬೇಕು. ಅದು ಮುರಿದ್ರೆ ಕಡಕಲಾಗದ್ ಕಡ್ ಕಡ್ ಅಂತತ್ರಿ. ಏನು ನಿಮ್ ರುಚಿ ವಿಶೇಷತೆ ಏನು? ಅದು ರುಚಿ ಏನಲ್ಲ ರೊಟ್ಟಿ. ಬೇರೆಯವರು ಮಾಡ್ತಾರಪ್ಪ ರೊಟ್ಟಿ, ನಿಮ್ಮ ಹತ್ರ ಹುಡುಕಂಬಂದ್ ತಗೊಂಡ್ ಹೋಗ್ತಾರಲ್ಲ, ಅದ್ ಏನ್ ಅಂತ ರುಚಿ ಐತೆ ಅಂತ ನಾನ್ ಕೇಳಿದ್ದು. ಏನಲ್ರಿ, ನಾವು ಮಾಡಂಗ ರೊಟ್ಟಿ ಮಾಡಂಗ ಮಾಡ್ತೇವೆ, ಒಲೆ ಮೇಲೆ ಮಾಡ್ತದ ನಾವು. ಒಲೆ ಕಟ್ಟಿಗೆ ಇಟ್ಟೆ ಮಾಡೋದ್ ರೊಟ್ಟಿ, ಗ್ಯಾಸ್ ಎಲ್ಲ ತಾಗಲ್ಲ ಅಂದು ಒಲೆ ಹೆಚ್ಚೆ ರೊಟ್ಟಿ ಮಾಡೋದ್ ನಾವು. ಗ್ಯಾಸ್ ಅಲ್ಲಿ ಮಾಡಿದ್ರೆ ಏನಾಗತ್ತೆ? ಗ್ಯಾಸ್ ರೇಟ್ ಆಗಲ್ರಿ, ಗ್ಯಾಸ್ಗೆ ನಮಗೇನು ಉಳಿತಾಯ ಆಗಲ್ಲ ಅದ್ರಾಗ. ಗ್ಯಾಸ್ಗೆ 1,000 ರೂಪಾಯಿ ಕೊಡಕ್ಕಾತ್ರಿ, ಹಂಗಾಗಿ ಗ್ಯಾಸ್ ಬಿಟ್ಟು ಕಟ್ಟಿಗೆ ತಗೊಂಬಂದು ಕಟ್ಟಿಗೆ ಮಾಡ್ತಾರೆ. ಇದು ಸೌದೆಗೆ ಎಲ್ಲಿಂದ ತರ್ತೀವಿ? ತೋಟ ತಗೊಂಡ ಬೇರೆ ತೋಟದಿಂದ ತರ್ತಾರೆ. ಬೇರೆ ತೋಟದಿಂದ ಅವರು 2 ರೂಪಾಯಿ ಒಂದು ಮಟ್ಟಿ ಹಾಕ್ತಾರ, ಅವನು ಕೊಂಡ್ಕೊಂಬಂದು ಹಾಕ್ಯಂತೀವಿ. ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಮ್ಮ? 5:30 ಎದ್ದಾತಾರ್ರಿ, 5:30 to 12 ಗಂಟೆಗೆ ಸುಡ್ತಾರೆ. 5:30 ಶುರು ಮಾಡಿದ್ರೆ 12 ಗಂಟೆವರೆಗೂ ಆಗುತ್ತೆ. 12 ಗಂಟೆ 1 ಗಂಟೆ ಸುಡ್ತಾವಿ, ಆಮೇಲೆ ಮತ್ತೆ ಒಂದು ಜೀರೆ ಇಷ್ಟು ಮತ್ತೆ ಸಾಯಂಕಾಲ ಸುಡ್ತಾರೆ. ಮನೆಗೆ ಯಾರು ನಿಮಗೆ ಸಹಾಯ ಇರಲ್ವಾ? ಇಲ್ರಿ, ಯಾರು ಸಹಾಯ ಇಲ್ಲ. ಮಗಳು ಯಜಮಾನ್ರು? ಅವರು ಅವ್ರ ಕೆಲ್ಸಕ್ಕೆ ಹೋಗ್ತಾರ, ಮಗಳು ಕಾಲಿಗೆ ಹೋಗ್ತಾಳ, ನಾನು ಒಬ್ಳೆ. ರೊಟ್ಟಿ ಮಾಡ್ಕೊಂಡ್ರೆ ಮಾಡ್ಕೊಳಮ್ಮ, ನನ್ ಕರಿಬೇಡ ಅಂತಾಳ. ಅಂತಾಳ್ರಿ, ನಾವು ಓದ್ಬೇಕು, ಏನಾರ ಮಾಡ್ಕೊಂಡ್ರೆ ನೀವು ನಾವು ಓದಕ್ ಹೋಗ್ತೀನಿ ಅಂತ. ನಮ್ ಕಷ್ಟ ಅದನ್ನ ಏನು ಹೇಳಂಗಿಲ್ಲ. ಹೇಳ್ರಿ ಅದನ್ನ, ಅದೇನ್ ಕಷ್ಟ ಅಂತ? ಅದೇನ್ರಿ, ವೈಲಿ ಜಡ ಕುತ್ಕೊಂಡು ರೊಟ್ಟಿ ಸುಟ್ಟು ಸುಸ್ತಾಗಿ ಸಾಕಾಗಿ ಹೋಗತಿ. ರಾತ್ರಿ ಎಷ್ಟೊತ್ತಿಗೆ ಮಲಗದು? ರಾತ್ರಿ 10:30 ಆಕತಿ, 11 ಗಂಟೆ ಆಕತ್ರಿ. ರೊಟ್ಟಿ ಸುಟ್ಟು ಮಕ್ಕಳ ಬೆಳಗ್ಗೆ ನೀವು 12 ಗಂಟೆವರೆಗೆ ಎಷ್ಟು ರೊಟ್ಟಿ ಸುಡ್ತೀರಿ? 70-80 ಸುಡ್ತಾವ್ರಿ. ಸಾಯಂಕಾಲ? ಸಾಯಂಕಾಲ ಒಂದು 30-40. ಒಟ್ಟು ಒಂದ್ ದಿನಕ್ಕೆ 120-130-150 ತನಕ ಹೋಗತ್ತೆ. ಯಾವ್ದಾರ ಒಂದ್ ಫಂಕ್ಷನ್ ಆಗತ್ತೆ, ಸರಜಮ್ಮ ನಮಗೆ ನಾಳೆ ಒಂದ್ 500 ರೊಟ್ಟಿ ಬೇಕು ಅಂತಾರೆ ಅಂದ್ರೆ ಅವ್ರ ಒಂದು 4-5 ದಿವಸ ಇದ್ದಂಗ ಹೇಳ್ತಾರೆ ಅವ್ರು. ನಾವು ಸ್ಟಾಕ್ ಮಾಡಿರ್ತೇವೆ ಸುಟ್ಟು. ಅದ್ ಎಷ್ಟು ದಿನ ಇಡ್ಬೋದಮ್ಮ ರೊಟ್ಟಿನ? ರೊಟ್ಟಿ 15 ದಿವಸ ತಿಂಗಳ ಮಟ್ಟ ಇಟ್ರಿ ಏನಾಗಲ್ರಿ, ಕ್ಲೀನ ಒಣಸಿ ಇಟ್ಬಿಟ್ರೆ. ನಾವು ಅವ್ರು ಫಂಕ್ಷನ್ ಇಷ್ಟು ರೊಟ್ಟಿ ಬೇಕಂದ್ರ ಇಲ್ಲೊಂದು 3 ಮೂವರು ಮಾಡ್ತಾರ, ಅವ್ರ 3 ಸೇರ್ಕೊಂಡು ನಾವು ಕೊಡ್ತಾರೆ. ಅಂದ್ರೆ ನಿಮ್ ಜೊತೆಗೆ ನೀವು ಬೇರೆಯವ್ರಿಗೆ ಕರೆಸಿ ಒಟ್ಟು 3 ಜನ ಮಾಡಿಸ್ತಾರೆ, ಸೇರ್ಕೊಂಡ್ ಮಾಡಿ ಕೊಡ್ತಾರ್ರಿ. ರೊಟ್ಟಿ ಜೊತೆಗೆ ಪಲ್ಯನು ಬೇಕು ಅಂದ್ರೆ ಅದನ್ನು ಮಾಡ್ಕೊಡ್ತೀರಾ ಬರೀ ರೊಟ್ಟಿನ? ಹೇಳಿದ್ರ ಯಾರ ಊಟಕ್ಕೆ ಬರ್ತಾರೆ ಅಂತ ಹೇಳಿದ್ರ ಅವ್ರಿಗೆ ಪಲ್ಯ ಚಟ್ನಿ ರೊಟ್ಟಿನು ಮಾಡ್ಕೊಡ್ತಾರ್ರಿ. ರೊಟ್ಟಿಗೆ ಏನಮ್ಮ ಕಾಂಬಿನೇಷನ್, ಏನ್ ಹಾಕೊಂಡ್ ತಿಂದ್ರೆ ಬಹಳ ಚೆನ್ನಾಗಿರುತ್ತೆ? ಅದು ಹೊಟ್ಟೆ ಮೆಣಸಿನಕಾಯಿ ರೀ, ಹಿರಿಕಾಯಿ ಎಣ್ಗಾಯಿ, ಮುಳಗಾಯಿ ಎಣ್ಗಾಯಿ, ಇಂಥವ್ ಮಾಡಿದ್ರ ಚೆನ್ನಾಗಿರುತ್ತೆ. ಪುಟ್ ಚಟ್ನಿ. ಎಂತ ಚಟ್ನಿ? ಶೇಂಗಾ ಚಟ್ನಿ, ಗುರಾಳ್ ಚಟ್ನಿ, ಇಂಥವ ಮೊಸರು ಹಿಂಗ ಹಾಕೊಂಡು ಊಟ ಮಾಡ್ತಾರೆ. ಮೊಸರು ಅಂತಂದ್ರಿ, ಮೊಸರು ನಿಮ್ಮಲ್ಲಿ ಏನ್ ಖರಾಬಿದ್ಯಾ ಅಥವಾ ಹೆಂಗೆ? ಇಲ್ರಿ, ಕೊಂಡ್ಕೊಂಡ್ ಬರ್ಬೇಕು, ಯಾರು ಊಟಕ್ಕೆ ಕೊಡ್ತೇವೆ ಅಂದ್ರ ಅದ್ ಕೊಂಡ್ಕೊಂಬಂದ್ ನೀಡ್ಬೇಕ್ರಿ. ರೊಟ್ಟಿನ ನೀವು ಹೊರಗಡೆ ಕೊಡ್ತೀರಿ? ಹೊರಗಡೆ ಕೊಡ್ತೀವಿ. ಒಂದು ರೊಟ್ಟಿಗೆ ಎಷ್ಟು ಚಾರ್ಜ್ ಮಾಡ್ತೀರಿ? 3 ರೂಪಾಯಿ ರೀ. ಅಲ್ಲಿಗೆ ಒಂದ್ ದಿನ ನಿಮ್ಗೆ ಯಾರು ಹೇಳಿರ್ತಾರೆ ರೊಟ್ಟಿ ಇಷ್ಟು ಬೇಕು, 100 ರೊಟ್ಟಿ ಬೇಕು ಅಂತ, ಇದಕ್ಕಿದ್ದಂಗೆ ಬಂದ್ ನಮಗೆ ಬೇಡ ಅಂದ್ಬಿಡ್ತಾರೆ, ಅವಾಗ ಏನ್ ಮಾಡ್ತೀವಿ? ಏನ್ ಮಾಡಂಗಲ್ಲ, ಇಟ್ಕೊಂಡ್ರೆ ಮತ್ತೆ ಬೇರೆಯವ್ರಿಗೆ ಕೊಡೋದು. ಆ ತರದ್ದು ಆಗಿದಾವ? ಆಗಿದಾವ್ರಿ, ಹಂಗ ಹಾಕವು. ಈಗ ಬರಕಾಗ್ಲಿಲ್ಲ ಹಂಗ ಹಿಂಗ ಅಂತ ಹೇಳ್ತಾರ ಹೇಳಿ, ಮತ್ತೇನೇನ್ ಮಾಡೋದು, ಮತ್ತೆ ಬೇರೆ ಒಂದು ಸೈಟ್ ಬೇರೆ ಮಾರಾಟ ಮಾಡೋದು. ಹೋಟ್ಲಿಗೆ ಕೊಡ್ತೀರ ರೊಟ್ಟಿನ? ಇಲ್ರಿ, ಹೋಟ್ಲರ್ ಯಾರು ತಗೊಂಡಲ್ಲ, ಯಾರ ಊರಳಾರು ಅದೇ ಬೇಕ್ರಿ ಕಾಯಂ ಮಾಡ್ಕೊಂಡಿರ್ತಾರಿ. ನಮಗೆ ಅವರು ದಿವಸ ಕೊಟ್ರ ನಮಗೆ ಗೀಡ್ತತಿ ಅಂದ್ ಅವ್ರನ್ನ ಬೇಕ್ರಿ ಯಾರನ್ನ ಕಾಯಂ ಮಾಡ್ಕೊಂಡಿರ್ತಾರೆ. ಈ ಇಲ್ಲಿಂದ ನೀವು ಸ್ವಲ್ಪ ದೂರ ಬೇರೆ ಇನ್ನೆಲ್ಲೋ ಒಂದ್ ಕಡೆ ಆ ತರದ್ದು ನಾವು ರೊಟ್ಟಿ ಮಾಡ್ತೀವಿ ನೀವು ತಗೊಳ್ರಿ ಅಂತ ಹೇಳಿ ಅವ್ರಿಗೆ ಕಳಿಸುವಂತ ವ್ಯವಸ್ಥೆ ಏನು ಮಾಡಿಲ್ವಾ ನೀವು? ಹೇಳ್ತಾವ್ರಿ, ಹೇಳಿಲ್ಲ ಅಂತ ವ್ಯವಸ್ಥೆ ಮಾಡಿಲ್ಲ. ನಾವು ಯಾರು ಇದ್ರೆ ಬರ್ರಿ ರೊಟ್ಟಿ ಬೈರಿ, ನಾವು ರೊಟ್ಟಿ ಕೊಡ್ತೇವೆ ಅಂತ ಹೇಳ್ತಾರ್ರಿ. ಆಯ್ತಮ್ಮ, ಒಂದು ರೊಟ್ಟಿಗೆ 3 ರೂಪಾಯಿ ಅಂತ ಹೇಳಿದ್ರಿ, ಒಂದ್ ದಿನಕ್ಕೆ 100 ರೊಟ್ಟಿ ಮಾಡ್ತೀರಾ ಅಂತಾನೆ ಇಟ್ಕೊಳ್ಳಿ, 300 ರೂಪಾಯಿ ಆಯ್ತು. 300 ರೂಪಾಯಿನಲ್ಲಿ ಖರ್ಚೆಲ್ಲ ಕಳೆದು ನಿಮ್ಗೆ ಎಷ್ಟು ಉಳಿಯ? 100 ರೂಪಾಯಿ ಉಳಿತೈತ್ರಿ. 100 ರೂಪಾಯಿಯಲ್ಲಿ ಸಂಸಾರ ಆಗತ್ತಾ? ಆಗೋ, ಮತ್ತೆ ಹೆಂಗ ಮಾಡ್ಕೊಂಡು ಹೋಗುತ್ತೆ? 100 ರೂಪಾಯಿ ಉಳಿತೈತ್ರಿ. 100 ರೊಟ್ಟಿ ಕೊಟ್ರ ಅದೆಲ್ಲ ಗಿರಣಿ ಹಾಕ್ಸಿದ್ದು ಜ್ವಾಳದ್ದೆಲ್ಲ ತೆಗೆದ್ರ 100 ರೂಪಾಯಿ ಉಳಿಬಹುದು ಅಷ್ಟೇ. ಏನ್ ಓದಿದ್ದೀರಾ ಸರೋಜಮ್ಮ? ನಾವ್ ಏನು ಓದಿಲ್ರಿ. ಏಕೆ? ನಾವು ಶಾಲೆಗೆ ಹೋಗಿಲ್ಲ. ಅಲ್ಲ, ಯಾಕೆ ಅಂತ? ಏನಮ್ಮ, ಅವಾಗ ನಮ್ಮ ಅಪ್ಪರಿಗೆಲ್ಲ ಕಷ್ಟತ್ತು, ನಾವು ಶಾಲೆಗೆ ಕಳಿಸಿಲ್ಲ. ಅವ್ರು ಕಳಿಸಿದ್ರು ನಾವು ಸರಿಯಾಗಿ ಓದ್ಲಿಲ್ರಿ ಶಾಲಿನ. ಈಗ ಏನ್ ಅನ್ಸತ್ತಮ್ಮ, ಹೋಗ್ಬೇಕಿತ್ತು ಅನ್ಸತ್ತ? ಈಗ ಶಾಲೆ ಕಲ್ತಿದ್ರೆ ಪಡಕತ್ತು ಅನ್ಸತ್ರಿ ನಮಗೆ. ಸರೋಜಮ್ಮ, ಮದುವೆ ಆದ್ರಿ, ಬಂದ್ರಿ, ಎಲ್ಲ ಸರಿಯ ರೊಟ್ಟಿ ಮಾಡ್ತಿದ್ದೀರಿ, ಇದ್ದಕ್ಕಿದ್ದಂಗೆ ರಾತ್ರಿ ಮಲಗದಾಗ ಒಂದು ಕನಸು ಬೀಳತ್ತೆ, ಎಲ್ಲ ಮನುಷ್ಯನಿಗೂ ಬೀಳತ್ತೆ ಕನಸು ಅಂತ. ನಿಮಗೆ ಯಾವ ತರ ಕನಸು ಬೀಳತ್ತಮ್ಮ? ನಮಗೆ ಸರಿಯಾದ ನಿದ್ದೆ ಬರಲ್ರಿ, ಚಿಂತೆ ಜಾಸ್ತಿ. ಚಿಂತೆ ಅಂದ್ರೆ ಏನಮ್ಮ? ಅದು ಅದೇ ಈ ನಮ್ದು ಪರಿಸ್ಥಿತಿ ಹಿಂಗಾತಲ್ರಿ ಅಂತ ಚಿಂತೆ ಜಾಸ್ತಿ. ಎಷ್ಟು ವರ್ಷದಿಂದ ಹೀಗೆ ಚಿಂತೆ ಮಾಡ್ತಿದ್ದೀರಿ? ಎಷ್ಟು ವರ್ಷದಿಂದ? ಒಂದು ಎರಡು ಮೂರು ವರ್ಷದಿಂದ ಬಹಳ ಚಿಂತೆ ಮಾಡ್ತಾವ. ಏನು ಚೂರು ಹೇಳ್ರಿ, ಯಾಕೆ ಪಾಪ ಬಹಳ ದುಃಖದಲ್ಲಿ ಇರೋ ಕಾಣ್ತೀರಿ? ಅದೇನ್ರಿ, ಮನೆ ಕಷ್ಟ. ಈಗ ನಮ್ಮ ಯಜಮಾನ್ರು ಸ್ವಲ್ಪ ಕುಡಿಯೋದು ಕಲ್ತಿದಾರ. ಈ ಮಗಳದು ಒಂದಿಷ್ಟು ಸಾಲಿದು ಬಹಳ ಓದ್ತಾವ ಅಜ್ಜಿ. ಈಗ ಪಿ ಜಿಗೆ ಪಾಜಿಗೆ ಎಲ್ಲದಕ್ಕೆ ಬಹಳ ತೊಂದರೆ ಆಗತ್ರಿ ಬಿಡ್ರಿ ನಮಗೆ. ನೀವು ಯಜಮಾನ್ರಿಗೆ ಕೂಡಿಸ್ಕೊಂಡು ಹಿಂಗೆ ಕಷ್ಟ ಇದೆ ಅಂತ ಮಾತಾಡಿಲ್ವಾ? ಮಾತಾಡ್ತಾವ್ರಿ, ಮಾತಾಡಿದ್ರು ತೆಂಗ ಹಿಂಗ ಹಾಕತಿ ಹ್ಞೂ ಅಂತಾರೆ. ಆಮೇಲೆ ಅವ್ರ ಪಾಡಿಗೆ ಅವರು ಸುಮ್ಮನೆ ಹೋಗ್ತಾ ಇರ್ತಾರೆ. ಹೋಗ್ಲಿ, ಅವ್ರು ದುಡಿಮೆ ಮಾಡ್ಕೊಂಬಂದು ಕಾಯಿ ಕೆಡವದು ಅಂತಂದ್ರೆ ಅದು ಹೆಂಗಮ್ಮ? ಕಾಯಿ ಕೆಡವದು ಅಂತಂದ್ರೆ ದುಡ್ಡು ಕೊಡ್ತಾರಾ ಅಥವಾ ಕಾಯಿ ಕೊಡ್ತಾರಾ ಹೆಂಗದು? ಕಾಯಿ ಎರಡು ಕಾಯಿನ ಕೊಟ್ಟಿಸ್ತಾರ್ರಿ, ದುಡ್ಡು ಕೊಡ್ತಾರೆ. ಇಷ್ಟು ಮರಕ್ಕೆ ಇಷ್ಟು ಅಂತ ಇರ್ತದೆ ಅದಕ್ಕೆ. ಮರಕ 15 ರೂಪಾಯಿ 20 ರೂಪಾಯಿ ಒಂದ್ ಮರಕ್ಕೆ. ಒಂದ್ ದಿನಕ್ಕೆ ಎಷ್ಟು ಮರ ಕೆಡಬಹುದು? ಒಂದ್ ಮರಕ್ಕೆ 50 ಮರ ಕೆಡಬಹುದು ಒಂದ್ ದಿನಕ್ಕೆ. ಒಂದ್ ದಿನಕ್ಕೆ ಬೆಳಗ್ಗೆ ಹೋದ್ರೆ ಅವರು ಸಾಯಂಕಾಲ 12 ಗಂಟೆ ಬೆಳಗ್ಗೆ 6 ಗಂಟೆಗೆ ಹೋಗ್ತಾರ, 12 ಗಂಟೆ 1 ಗಂಟೆ ಬರ್ತಾರೆ. ಈ ಊರ್ನಾಗೆ ಬಹಳ ಜನ ಇದಾರ ಹಂಗ ಕಾಯಿ ಕೆಡುವರು? ಇವ್ರ ಒಬ್ಬರೇನ? ಅದಾರ್ರಿ, ಬಹಳ ಜನ ಅದಾರ. ಚಿಂತೆಯಿಂದ ಒದ್ದಾಡ್ತಾ ಇದೀರಿ. ನಿಮ್ ಚಿಂತೆ ಇರೋದೇನಂದ್ರೆ ಮಗಳಿಗೆ ವಿದ್ಯಾಭ್ಯಾಸ ಹೇಗೆ? ಒಂದು ತಡಸ್ಬೇಕ್ರಿ ನಮ್ಗೆ, ಇದ್ದೇವೆ ಆಕೆ ಓದಾಕರಕ್ಕೋಸ್ಕರ ಆಗ್ಲಿ ಅಂತ ದುಡಿಮೆ ಮಾಡ್ತಾ ಇದಾರ. ಆಕೆ ಒಬ್ಬಕಿನಾರ ಓದ್ಸನ ತಗ. ಈಗ ಸರ್ಕಾರ ಅನೇಕ ಯೋಜನೆಗಳನ್ನ ಹಾಕೊಂಡಿದೆ ಬಡವರಿಗೆ ಸಹಾಯ ಆಗ್ಲಿ ಅಂತ ಹೇಳಿ, ನೀವು ಯಾವ್ದಕ್ಕೂ ಪ್ರಯತ್ನ ಪಡ್ಲಿಲ್ವಾ? ನಾವು ಯಾವ್ದು ಏನು ನಮಗೆ ಗೊತ್ತಾಗ್ಲಿಲ್ಲ ಬಿಡ್ರಿ. ಇದು ಸ್ವಂತ ಮನೇನ ಅಮ್ಮ? ಬಾಡಿಗೆ ಮನೆ ರೀ. ನಾವು ದಿವಸ ತಿಂಗಳ 1,000 ರೂಪಾಯಿ ಕರೆಂಟ್ ಬಿಲ್, ಒಂದು 200 ರೂಪಾಯಿ 1,200 ರೂಪಾಯಿ ತಿಂಗಳಿಗೆ ಬರ್ತದ್ರಿ. ಮನೆ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಇದೆ. ಹ್ಞೂನ್ರಿ, ಅದೊಂದು ಕೇಳ್ತಾ ಇದಾವಿ. ಮಗಳಿಗೆ ಒಂದು ತಿಂಗಳಿಗೆ ಎಷ್ಟು ಬರುತ್ತಮ್ಮ ಖರ್ಚು ಅಥವಾ ವರ್ಷಕ್ಕೆ? ವರ್ಷಕ್ಕೊಂದು 10,000 ಬರ್ತದ್ರಿ. ಫೀಸು ಎಲ್ಲ ಸೇರಿ ಫೀಸಿಂದು ಬುಕ್ ಬುಕ್ಸ್ ತರೋದು, ಈಗ ನಡಿ ನಡಿ ಏನಾರ ಫೇನ್ ಅವು ತಗೋದು, ಒಂದು 10,000 ರೂಪಾಯಿ ಖರ್ಚು ಬರ್ತದ್ರಿ. ಹೆಂಗ್ ಓದ್ತಿಯಾಳು? ಹೋಗ್ಲಿ, ಓ ಆಕಿಗೆ ಸ್ವಲ್ಪ ಇದ್ದೆ ಕಡಿಮೆ ರೀ. ಓದ್ತ ಏನಾಗ್ಬೇಕು ಅಂತೀಯಾಳು? ಅವಳು ಅವಳಿಗೆ ಕೇಳಿದ್ರಿ? ಅವಳಿಗೆ ಕೇಳಿದ್ರೆ ಅದೇ ಏನು ಓದ್ಬೇಕಮ್ಮ, ನಾನು ಓದ್ತ ನಾನು ಚೆನ್ನಾಗ್ ಓದ್ತೀನಿ. ನಿಂಗೆ ಯಾಕೆ? ನಿನ್ಗೆ ಯಾಕಮ್ಮ ನಾನು ಚೆನ್ನಾಗ್ ಓದ್ತಾನೆ, ನಾನೊಂದ ಒಂದು ನೆಲೆ ನಿಂತ್ಕೊಂಡ್ತಾನೆ ಓದ್ತಾನೆ ಅಂತ ಹೇಳ್ತಾಳ್ರಿ. ನಿಮ್ ತವ್ರ ಮನೆಯಲ್ಲಿ ಏನಂತಾರಮ್ಮ? ಅಂದ್ರೆ ನಿಮ್ಗೇನ ಕಷ್ಟ ಇದೆ ಈಗ ನಾವು ನಿಂತ್ಕಂತೀವಿ ಜೊತೆಗೆ ಅಂತಾರ ಏನಂತಾರೆ? ಅವ್ರದ್ದು ಅವ್ರಿಗೆ ತೊಂದರೆ ಐತ್ರಿ. ಅವ್ರಿಗೆ ಹೊಲ ಮನೆ ಏನಲ್ರಿ, ಅವರು ದುಡ್ಕಂದ ತಿನ್ಬೇಕ್ರಿ. ಅವ್ರ ಪಾಪ ಅವ್ರಿಗೇನು ನಮ್ಗ ಸೈನ್ ಸಹಾಯ ಮಾಡಬೇಕತ್ರಿ. ಅವ್ರು ಇದ್ರೆ ತಾನ ಸಹಾಯ ಮಾಡ್ತಿದ್ರು, ಅವರು ನಮ್ಮಂಗ ದುಡ್ಕೊಂಡ್ ತಿನ್ಬೇಕ್ರಿ. ನಿಮ್ ಕುಟುಂಬದಾಗ ಯಾರಿಗೂ ಇಲ್ಲ ಜಮೀನು? ನಮ್ ಕುಟುಂಬದಾಗ ನಮ್ಮ ತೋರ್ನಿ ಕುಟುಂಬದಲ್ಲಿ ಜಮೀನ್ ಇಲ್ರಿ. ನಿಮ್ ಅಣ್ಣ ತಮ್ಮಂದ್ರ? ನಮ್ಮ ಅಣ್ಣ ತಮ್ಮಂದ್ರಿಗೆ ಯಾರಿಗಿಲ್ರಿ. ಅವ್ರು ಏನ್ ಮಾಡ್ತಾರ ಉದ್ಯೋಗ? ಅವರು ಕೆಲ್ಸ ಮಾಡ್ತಾರ. ಒಬ್ಬನ ಇದು ಗೋರ್ಮೆಂಟ್ ಇದಾಗೈತ್ರಿ ಕೆಲ್ಸಕ್ಕನ, ಅವನೊಬ್ಬನ. ಇನ್ನೊಬ್ಬನ ಒಂಚೂರು ಅಂಗಡಿ ಇಟ್ಕೊಂಡಾನ. ಇನ್ನೊಬ್ಬನು ಒಬ್ಬನಿಗೆ ಹೆಂಡತಿ ಬಿಟ್ಟು 20 ವರ್ಷ ಆತು, ಅವನು ಕೈ ಅಡಿಗೆ ಮಾಡ್ಕೊಂಡ್ಬಿಡ್ತಾನ. ಒಟ್ನಾಗೆ ಬವಣೆ ಕಷ್ಟ. ಹ್ಞೂ, ನಮ್ಮ ತೋರ್ ಮನೆಯಾಗ ಕಷ್ಟ, ನಮ್ಗೆ ಇಲ್ಲಿ ಕಷ್ಟ. ಸಾಕಪ್ಪ ಸಾಕು ಅನ್ಸ್ಬಿಟ್ಟಿದ್ಯಾ? ಸುಣ್ಣ್ರಿ, ಜೀವನನ ಸಾಕಾಗಿತ್ತಲ್ಲ ಇಲ್ಲಿ. ಇರ್ಲಿ ಸರೋಜಮ್ಮ, ಜೀವನ ಕಷ್ಟ ಸುಖ ಎಲ್ಲ ಇದ್ದೇ ಇರ್ತವೆ. ಯಾವ ಹಬ್ಬ ಬಂದ್ರೆ ಏನಾದ್ರು ಹೋಳಿಗೆ ಮಾಡೋದು ಬಿಟ್ಟಿದ್ದೀರಾ? ಎಲ್ರಿ ಮತ್ ಮಾಡ್ಕೊಂಡು ಉನ್ನದ್ರಿ. ಹಿಂಗ ಒಂದ್ ದಿವಸ ನಿಮಗೇನು ತೊಂದರೆ ಅಂತ ಆಗತ್ತಮ್ಮ? ತೊಂದರೆ ಅಂದ್ರೆ ಯಾರ ಸರಿಕರ ಮದ್ವೆಗೆ ಹೋಗ್ತೀರಿ, ದೂರದಲ್ಲಿ ಯಾವ್ದೋ ಫಂಕ್ಷನ್ಸ್ ಹೋಗ್ಬೇಕಾಗತ್ತೆ, ಈ ತರದ್ದೆಲ್ಲ ಆದಾಗ, ಒಂದು ಬಹಳ ದೊಡ್ಡ ಸಮಾರಂಭಗಳು ನಡೀತಿದ್ದಾಗ ನಿಮಗೆ ಅಲ್ಲಿ ಹೋದಾಗ ಏನು ಒಂದು ಮನೋಭಾವನೆ ಬರುತ್ತೆ? ಬಹಳ ನೋವಾಕತ್ರಿ ಅವ್ರನ್ನೆಲ್ಲ ನೋಡಿ. ನಾವು ಈ ದೇವ್ರ ಹಿಂಗ ಕೊಡ್ಲಿಲ್ಲಲ್ಲ ಅಂತ ದುಃಖ ಬರ್ತದ್ರಿ. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸ್ವಯಂ ಉದ್ಯೋಗ ಈ ಕುರಿತು ಹರಿಹರ ತಾಲೂಕು ಕದರನಾಯಕನಹಳ್ಳಿ ಸರೋಜಮ್ಮ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಂಎ ಸುದರ್ಶನ.